ಗೃಹ ಮಠದಲ್ಲಿ ನಾವು ಹಲವಾರು ಸಂಸ್ಕರಣಾ ವಿಧಾನಗಳ ಬಳಕೆಯಿಂದ ಮಾವಿನ ಹಣ್ಣನ್ನು ಕೆಲವು ದಿನಗಳಿಂದ ವರ್ಷಗಳವರೆಗೂ ಶೇಖರಣೆ ಮಾಡಬಹುದು. ಈ ಸಂಸ್ಕರಣಾ ವಿಧಾನಗಳು ಯಾವುಗಳಂದ್ರೆ ಒಣಗಿಸೋದು ಅಥವಾ ಶುಷ್ಕೀಕರಣ, ಶೀತಲೀಕರಣ, ಸಕ್ಕರೆ ಉಪ್ಪು ಮತ್ತು ಹುಳಿ ರಸ ಉಪಯೋಗಿಸೋದ್ರಿಂದ, ಸಂಬಾರ ಪದಾರ್ಥ ಮತ್ತು ಸಸ್ಯಜನ್ಯ ಎಣ್ಣೆಯ ಬಳಕೆಯಿಂದ, ಹಾಗೂ ಇತರೆ ರಾಸಾಯನಿಕ ರಕ್ಷಕ ವಸ್ತುಗಳು, ಸಾಮಾನ್ಯವಾಗಿ ಸಿಟ್ರಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ನ ಉಪಯೋಗದಿಂದ ಸಂಸ್ಕರಣೆ ಮಾಡಬಹುದು. ಮುಖ್ಯವಾಗಿ ಒಣಗಿಸೋದು ಅಥವಾ ಶುಷ್ಕೀಕರಣ ಅಂದ್ರೆ ನಾವು ಈ ಉಪ್ಪಿನಕಾಯಿ ಮಾಡ್ಕೊಳ್ಳೋದು, ಒಣಗಿಸೋದು ಅಂದ್ರೆ ನಾವು ಮಾವಿನ ಹಣ್ಣಿನಲ್ಲಿರ ನೀರನ್ನ ಹೊರ ತೆಗಿತೀವಿ. ಅದು ಸೂರ್ಯನ ಕಿರಣಗಳಿಂದಾದ್ರೂ ಒಣಗಿಸ್ಬೋದು ಅಥವಾ ಯಂತ್ರಗಳ ಉಪಯೋಗದಿಂದ ಕೂಡ ನಾವು ಒಣಗಿಸ್ತೇವೆ. ಮತ್ತೆ ಫ್ರಿಡ್ಜ್ನಲ್ಲೂ ಇಟ್ಕೋಬಹುದು. ಶೀತಲೀಕರಣ ಅಂತ ಹೇಳಿದ್ನಲ್ಲ, ಅದು ಫ್ರಿಡ್ಜ್ ಅಲ್ಲಿ ಶೀತಲೀಕರಣ 15 ಡಿಗ್ರಿ ಫ್ಯಾರನ್ಹೈಟ್ ಅಲ್ಲಿ ನಾವು ಸಂಸ್ಕರಣೆ ಮಾಡಬಹುದು. ಮತ್ತೆ ಉಪ್ಪು ಸಕ್ಕರೆ ಇದನ್ನು ಕೂಡ ಬಳಸಿಕೊಂಡು, ಉಪ್ಪು ಸಕ್ಕರೆ ಇವಾಗ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ನೀವು ಉಪ್ಪನ್ನ ಬಳಸ್ತೀರಾ. ಇವಾಗ ನೀವು ಮ್ಯಾಂಗೋ ಹಣ್ಣಿನ ಮಾವಿನ ಹಣ್ಣಿನ ಸ್ಕ್ವಾಶ್ ಅಥವಾ ರಸ ಮತ್ತೆ ಜ್ಯಾಮ್ ಮಾಡ್ಬೇಕಾದ್ರೆ ನಾವು ಸಕ್ಕರೆಯನ್ನ ಉಪಯೋಗಿಸ್ಕೊಳ್ತೀವಿ. ಹುಳಿ ರಸ ಕೂಡ ನಾವು ಉಪ್ಪಿನಕಾಯಲ್ಲಿ ಬಳಸ್ಕೊಳ್ತೀವಿ. ಮತ್ತೆ ಸಾಂಬಾರ ಪದಾರ್ಥಗಳು ಸಸ್ಯಜನ್ಯ ಎಣ್ಣೆಯನ್ನು ಕೂಡ ಬಳಸ್ಕೊಳ್ತೀವಿ. ಸಸ್ಯಜನ್ಯ ಎಣ್ಣೆ ಕೂಡ ನಾವು ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಎಣ್ಣೆ ಕೂಡ ನಾವು ಬಳಸ್ತೀವಿ. ಮುಖ್ಯವಾಗಿ ಕೆಲವೊಂದು ಸರಳ ಸಂಸ್ಕರಣಾ ವಿಧಾನಗಳ ಬಗ್ಗೆ ತಾವು ತಿಳಿಸಿದ್ರಿ. ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಮೌಲ್ಯವರ್ಧನೆಯ ಅಗತ್ಯ ಏನಿದೆ ಅಂತೀರಿ? ಭಾರತದಲ್ಲಿ ನಾವು ಮಾವಿನ ಹಣ್ಣಿನ ಉತ್ಪಾದನೆ ಪ್ರಥಮ ಸ್ಥಾನ ಪಡೆದಿದೆ. ಇದು ಸಂತೋಷ ಪಡುವ ವಿಷಯ. ಆದರೆ ಹಲವಾರು ಕಾರಣಗಳಿಂದ 30-40% ಹಣ್ಣುಗಳು ನಾಶವಾಗ್ತಿದೆ. ರೈತ ಮಹಿಳೆಯರು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ವೈಜ್ಞಾನಿಕ ತಿಳುವಳಿಕೆ ಮತ್ತು ತಾಂತ್ರಿಕತೆಗಳನ್ನು ಗೊತ್ತು ಮಾಡಿಕೊಳ್ಳುವುದರ ಮೂಲಕ ಈ ನಷ್ಟವನ್ನು ಬಹುಪಾಲು ತಡೆಯಬಹುದು. ಮುಖ್ಯವಾಗಿ ತಾವು ಈಗ ಕೆಲವೊಂದು ಸಂಸ್ಕರಣಾ ವಿಧಾನಗಳ ಬಗ್ಗೆ ಈಗ ತಿಳಿಸ್ಕೊಟ್ರಿ. ಇವುಗಳನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಮಾವಿನ ಹಣ್ಣಿನ ಉತ್ಪನ್ನಗಳನ್ನು ನಾವು ತಯಾರಿಸ್ಕೋಬಹುದು ಅಂತೀರಿ? ಸಂಸ್ಕರಣಾ ವಿಧಾನಗಳನ್ನ ಬಳಕೆಯಿಂದ ನಾವು ಹಲವಾರು ಮೌಲ್ಯವರ್ಧಿತ ಮಾವಿನ ಹಣ್ಣಿನ ಪದಾರ್ಥಗಳನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದು. ಅದು ಮಾವಿನ ಹಣ್ಣಿನ ಸ್ಕ್ವಾಶ್ ಆಗ್ಬೋದು, ಜ್ಯಾಮ್, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮಾವಿನ ಹಣ್ಣಿನ ಬಾರ ಅಥವಾ ಮಿಠಾಯಿ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ, ಮತ್ತೆ ಆಮ್ಚೂರ್ ಇತ್ಯಾದಿ. ಈಗ ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ನಾವು ತಂಪಾದ ಒಂದು ರಸವನ್ನು ಬಯಸ್ತೇವೆ. ಈ ಮಾವಿನ ಹಣ್ಣಿನ ಸ್ಕ್ವಾಶ್ ಅನ್ನು ತಯಾರಿಸೋದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಮಾವಿನ ಹಣ್ಣಿನ ಸ್ಕ್ವಾಶ್ ತಯಾರಿಕೆಗೆ ಬೇಕಾಗುವ ಪದಾರ್ಥಗಳು, ಮಾವಿನ ಹಣ್ಣಿನ ತಿರುಳು ಅದು ಸುಮಾರು 1 ಕೆಜಿ ಅಷ್ಟು ಬೇಕಾಗತ್ತೆ, ಸಕ್ಕರೆ 1.5 ಕೆಜಿ, ನೀರು 1/2 ಲೀಟರು, ನಿಂಬೆ ಉಪ್ಪು ಅಥವಾ ಸಿಟ್ರಿಕ್ ಆಮ್ಲ ಅಂತ ನಾವು ಏನು ಹೇಳ್ತೀವಿ ಅದು 30 ಗ್ರಾಮ್. ಇವಾಗ ಮಾವಿನ ಹಣ್ಣು ತುಂಬ ಹುಳಿ ಅಂಶದಿಂದ ಕೂಡಿದರೆ 20 ಗ್ರಾಮ್ ಸಿಟ್ರಿಕ್ ಆಮ್ಲ ಸಾಕು. ಹುಳಿ ಅಂಶ ಕಡಿಮೆ ಇದ್ದಲ್ಲಿ 30 ಗ್ರಾಮ್ನಷ್ಟು ನೀವು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್ ಇದೊಂದು ರಕ್ಷಕ ವಸ್ತು, ಅದು 1 ಚಿಟಿಕೆ. ನೀವು 1 ವಾರ 1 ತಿಂಗಳು ನೀವು ಕೆಡದಂತೆ ಇಡಬೇಕಾದ್ರೆ ನೀವು ನಿಂಬೆ ಉಪ್ಪು ಹಾಕಿದ್ರೆ ಸಾಕು. ನೀವು 6 ತಿಂಗಳಿಂದ 1 ವರ್ಷದವರೆಗೆ ನಾವು ಸಂಸ್ಕರಣೆ ಮಾಡಬೇಕು ಅಂತ ಇದ್ರೆ ಅವಾಗ ಈ ರಕ್ಷಕ ವಸ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್ ಬಳಸ್ಕೊಳ್ಬೇಕು. 1 ಚಿಟಿಕೆ ಹಾಕೋಬೇಕು, 1 ಚಿಟಿಕೆ. ಆಮೇಲೆ ಬಣ್ಣ, ಕಿತ್ತಳೆ ಬಣ್ಣ 1 ಚಿಟಿಕೆ. ಬಣ್ಣ ನೀವು ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಮಾವಿನ ಹಣ್ಣಿಗೆ ಅದರೇ ಆದ ಬಣ್ಣ ಇರುತ್ತೆ. ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಸ್ಕ್ವಾಶ್ ಅನ್ನ ಹೇಗೆ ತಯಾರಿಸ್ಕೋಬಹುದು ಅಂತೀರಿ? ಹೌದು, ಇವಾಗ ಚೆನ್ನಾಗಿ ಮಾಗಿದ ರಸಭರಿತವಾದ ತಾಜಾ ಹಣ್ಣುಗಳನ್ನ ಆರಿಸ್ಕೊಳ್ಳಿ. ಹಣ್ಣುಗಳನ್ನು ತಣ್ಣೀರಿನಲ್ಲಿ ಚೆನ್ನಾಗಿ ತೊಳಿಬಿರಿ. ಸ್ವಚ್ಛವಾದ ಕೈಗಳಿಂದ ಹಣ್ಣಿನ ರಸವನ್ನು ತೆಗೆಯಿರಿ. ಶುದ್ಧವಾದ ಮಸ್ಲಿನ್ ಬಟ್ಟೆಯಲ್ಲಿ ಶೋಧಿಸಿ, ಇಲ್ಲಾಂದ್ರೆ ತೆಳು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. 1 ಪಾತ್ರೆಯಲ್ಲಿ ನೀರು, ಸಕ್ಕರೆ ಮತ್ತು ನಿಂಬೆ ಉಪ್ಪನ್ನು ಸೇರಿಸಿ ಸಕ್ಕರೆ ಕರಗುವವರೆಗೂ ಕುದಿಸಿ, ಅಂದ್ರೆ ಅದನ್ನ ಶಾಖ ಕೊಡಬೇಕು, ಕುದಿಸ್ಬೇಕು. ಸಕ್ಕರೆ ಪಾಕವನ್ನು ಶೋಧಿಸಿ ತಂಪಾಗಲು ಬಿಡಿ. ಈ ಪಾತ್ರೆ ಅಂತ ನಾನು ಹೇಳಿದ್ನಲ್ಲ, ಇದು ದಪ್ಪ ತಳದ ಸ್ಟೀಲ್ ಪಾತ್ರೆ ಆದ್ರೆ ಒಳ್ಳೇದು. ಸ್ಟೇನ್ಲೆಸ್ ಸ್ಟೀಲ್ ಅಂತಿರಲ್ಲ ಆ ಪಾತ್ರೆ ಆದ್ರೆ ಒಳ್ಳೇದು. ಬೇರೆ ರೀತಿಯ ಈ ತಾಮ್ರದ್ದು ಇದೆಲ್ಲ ಬಳಸಬೇಡ. ಬೇಡ ಬೇಡ, ಕಂಚು ಹಿತ್ತಾಳೆ ಇಂತವೇನು ಅದೆಲ್ಲ ಬೇಡ. ಆಮೇಲೆ ಈ ಕಾಪರ್ ಬಾಟಮ್ ಪಾತ್ರೆಗಳನ್ನು ಕೂಡ ಬಳಸಬಾರ್ದು. ಅದು ಕೂಡ ಬೇಡ, ಅಂದ್ರೆ ಹೆಚ್ಚು ಶಾಖ ಬರುತ್ತೆ. ಹೆಚ್ಚು ಶಾಖ ಬರುತ್ತೆ, ಅದು ಪಾಕ ಸಿಯೋ ಅಂತ ಸಾಧ್ಯತೆ ಜಾಸ್ತಿ. ಅದರಿಂದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಬಳಸಿ ಸಾಕು. ದಪ್ಪ ತಳದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬಳಸಿ ತಂಪಾದ ಸಕ್ಕರೆ ಪಾಕಕ್ಕೆ ಹಣ್ಣಿನ ರಸ, ರಕ್ಷಕ ವಸ್ತುವಾದ ಪೊಟ್ಯಾಸಿಯಂ ಮೆಟಾಬಲ್ ಸಲ್ಫೇಟ್ ಮತ್ತು ಬಣ್ಣ ಸೇರಿಸಿ ಒಂದು ಶುಭ್ರವಾದ ಸೀಸೆಯಲ್ಲಿ ಅರ್ಧ ಇಂಚು ಜಾಗವನ್ನು ಬಿಟ್ಟು ತುಂಬಿ ಬಿರುಡೆಯನ್ನು ಹಾಕಿ ಇದನ್ನ ನೀವು ಶೀತಲೀಕರಣ ಮಾಡಿ ಇಟ್ಕೊಂಡ್ರೆ ಸುಮಾರು 6 ತಿಂಗಳಿಂದ 1 ವರ್ಷದವರೆಗೂ ಕೂಡ ಇಟ್ಕೊಳ್ಬಹುದು. ಆಮೇಲೆ ನೀವು ಇದನ್ನ ಉಪಯೋಗಿಸ್ಬೇಕಾದ್ರೆ 1 ಭಾಗದಷ್ಟು ಸ್ಕ್ವಾಷ್ಗೆ 3-4 ಭಾಗದಷ್ಟು ನೀರು ಸೇರಿಸಿ ಪಾನೀಯ ತಯಾರಿಸಿ ಕೊಳ್ಳಬಹುದು. ಇನ್ನು ಎರಡನೇದು ತಾವು ತಿಳಿಸಿದಂತ ಪದಾರ್ಥ ಅಂದ್ರೆ ಈ ಮಾವಿನ ಹಣ್ಣಿನ ಜಾಮ್. ಇದರ ತಯಾರಿಕೆಗೆ ಬೇಕಾಗುವಂತ ಪದಾರ್ಥಗಳು ಯಾವ್ಯಾವ ಅಂತೀರ? ಇದಕ್ಕೆ ಹಣ್ಣಿನ ತಿರುಳು 1 ಕೆಜಿ, ಸಕ್ಕರೆ 3/4 ಕೆಜಿ. ಇವಾಗ ಮಾವಿನ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಬೇಕಾಗತ್ತೆ. ಮಾವಿನ ಹಣ್ಣು ತುಂಬ ಸಿಹಿ ಇದ್ರೆ ನೀವು 1 ಕೆಜಿಗೆ 600 ಗ್ರಾಮ್ನಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕಾಗತ್ತೆ. ಮತ್ತೆ ನಿಂಬೆ ಉಪ್ಪು 2 ಗ್ರಾಮು, ಬಣ್ಣ ಮತ್ತು ಸುವಾಸನೆ ಇಚ್ಛೆಗೆ ತಕ್ಕಂತೆ. ಹೇಗೆ ಮಾಡ್ಕೋಬೇಕಾಗತ್ತೆ ಇದನ್ನು? ಇವಾಗ ಚೆನ್ನಾಗಿ ಮಾಗಿರುವ ಪರಿಮಳಯುಕ್ತ ಹಾಗೂ ಆಕರ್ಷಕ ಬಣ್ಣವಿರೋ ಹಣ್ಣುಗಳನ್ನ ಆರಿಸ್ಕೊಳ್ಳಿ. ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಣ್ಣಿನ ತಿರುಳನ್ನು ಬೇರ್ಪಡಿಸ್ಕೊಳ್ಳಿ. 1 ದಪ್ಪ ತಳದ ಪಾತ್ರೆಯಲ್ಲಿ ಹಣ್ಣಿನ ತಿರುಳಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ಮಂದ ಉರಿಯಲ್ಲಿ ಒಲೆಯ ಮೇಲಿಟ್ಟು ಬೇಯಿಸಬೇಕಾಗತ್ತೆ. ಬೇಯಿಸಿದ ಮಿಶ್ರಣವನ್ನು ಸ್ವಲ್ಪ ಸೌಟ್ನಲ್ಲಿ ತೆಗೆದು ಬೀಳಿಸಿದಾಗ 1 ಪದರೆಯಂತೆ ಬಿದ್ದರೆ ಅದು ಜಾಮ್ ಹದ ತಲುಪಿದಂತೆ. ತೆರೆ ಶೀಟ್ ಕನ್ಸಿಸ್ಟೆನ್ಸಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅದು ಒಂದು ತೆರೆಯ ಮಾದರಿಯಲ್ಲಿ ಬೀಳತ್ತೆ. ಆದ್ರಿಂದ ನೀವು ಸೌಟ್ ಉಪಯೋಗಿಸ್ಬೇಕಾದ್ರೂ ಅಷ್ಟೇ, ನೀವು ಈ ಸ್ಟೇನ್ಲೆಸ್ ಸ್ಟೀಲ್ ಸೌಟ್ ಉಪಯೋಗಿಸೋದ್ಕಿಂತ ಈ ಮರದ ಸೌಟ್ ಬರುತ್ತೆ ನೋಡಿ, ಆ ಮರದ ಉಪಯೋಗಿಸಿದ್ರೆ ಒಳ್ಳೇದು ಒಳ್ಳೇದು. ಅದು 1 ಪದರೆ ತರ ಬೀಳತ್ತೆ, ಅವಾಗ ನಿಮ್ಗೆ ಜಾಮು ರೆಡಿ ಆಗುತ್ತೆ, ಅದಕ್ಕೆ ಬಂದಿದೆ ಅಂತ ಖಚಿತವಾಗುತ್ತೆ. ನಂತರ ಅದಕ್ಕೆ ನಿಂಬೆ ಉಪ್ಪು, ಬಣ್ಣ ಮತ್ತು ಸುವಾಸನೆಯನ್ನು ಸೇರಿಸಿ ಆಮೇಲೆ ಅದನ್ನ ಸ್ವಚ್ಛ ಮಾಡಿದ ಸೀಸೆಯಲ್ಲಿ ಬಿಸಿ ಇರುವಾಗಲೇ ತುಂಬಿಡಿ. ಈ ಸೀಸೆ ಒಡೆದೋಗ್ಬಾರ್ದಂಗೆ ಮಾಡಲು ಅದನ್ನ ಮರದ ಹಲಗೆ ಮೇಲೆ ಇಟ್ಟು ತುಂಬಿಸ್ಬೇಕು. ನೀವು ಮರದ ಹಲಗೆ ಮೇಲೆ ಈ ಸೀಸೆಯನ್ನ ಇಟ್ಟು ಎಷ್ಟೇ ಬಿಸಿ ಜಾಮ್ ಒಳಗಡೆ ಹಾಕಿದ್ರು ಅದು ಒಡೆಯೋದಿಲ್ಲ. ಅಂದ್ರೆ ಇದು ಉಷ್ಣ ನಿರೋಧಕ ಇರುತ್ತೆ. ಉಷ್ಣ ನಿರೋಧಕ ಇರುತ್ತೆ ಹಲಗೆ. ಹಲಗೆ ಮರದ ಹಲಗೆ ಮೇಲಿಟ್ಟು ನೀವು ತುಂಬಿಸ್ಬೇಕಾಗತ್ತೆ. ಇದನ್ನು ಸೂಕ್ತವಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಇಡಬೇಕು, ತೇವಾಂಶ ತಾಕಬಾರ್ದಂಗೆ ಅದನ್ನ ನೀವು ಇಡಬೇಕಾಗತ್ತೆ. ಈಗ ತಾವು ಈ ಆಮ್ಚೂರ್ ಅಂತ ಹೇಳಿದ್ರಿ, ಅದು ಯಾವ ರೀತಿಯಾದಂತ ಪದಾರ್ಥ ಅಂತ? ಇದು ಆಮ್ಚೂರ್ ಅಂದ್ರೆ ಇದು ಮಾವಿನ ಕಾಯಿನ ಒಣಗಿಸದಂತ ಚೂರುಗಳಿವು. ಇದು ಉತ್ತರ ಭಾರತದ ಅಡಿಗೆನಲ್ಲಿ ತುಂಬಾ ಉಪಯೋಗ ಮಾಡ್ತಾರೆ, ಅಡಿಗೆನಲ್ಲೂ ಬಳಸ್ಕೊಳ್ತಾರೆ, ತುಂಬಾ ಉಪಯೋಗ ಮಾಡ್ತಾರೆ. ಅದಕ್ಕೆ ಆದ ಒಂದು ಪರಿಮಳ ಇರುತ್ತೆ ಮತ್ತೆ ಸ್ವಾದ ಕೂಡ ಮಾವಿನ ಹಣ್ಣಿನ ಕಾಯಿಯ ಸ್ವಾದ ಚೆನ್ನಾಗಿ ಬರುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಇರುತ್ತೆ ತುಂಬಾ ಹುಳಿ, ಅದನ್ನ ಸೇವನೆ ಮಾಡೋಕ್ಕಾಗಲ್ಲ, ಅವಾಗ ಏನ್ ಮಾಡಬೇಕು, ಅದನ್ನ ಚೂರುಗಳಾಗಿ ಹೆಚ್ಚಿಸ್ಬಿಟ್ಟು ಅದನ್ನ 1 ಕೆಜಿ ಚೂರುಗಳಿಗೆ 1-2 ಗ್ರಾಮ್ ಅಷ್ಟು ಪೊಟ್ಯಾಸಿಯಂ ಮೆಟಾಬೈ ಸಲ್ಫೈಟ್ ಮಿಶ್ರಣ ಮಾಡಿ ಅದನ್ನ ನೀವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನ ಡಬ್ಬದಲ್ಲಿ ತುಂಬಿಟ್ಕೊಳ್ಳಿ. ಅದ್ರದ್ದು ಪುಡಿ ರೂಪದಲ್ಲಾದರೂ ನೀವು ಬಳಸ್ಬೋದು, ಅಥವಾ ಈ ಚೂರುಗಳನ್ನಾದ್ರೂ ಕೂಡ ನೀವು ಪಲ್ಯ ಬೇರೆ ಏನು ಅಡುಗೆ ಮಾಡ್ತೀರಾ ಅದಕ್ಕೆ ಬಳಸ್ಕೊಳ್ಬೋದು. ಅವಾಗ ಒಳ್ಳೆ ಸುವಾಸನೆ ಮತ್ತು ಸ್ವಾದವನ್ನು ಕೊಡುತ್ತೆ ಅದು.

ಬೆಂಗಳೂರು ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ. ರೈತರು ತಮ್ಮ ಮಟ್ಟದಲ್ಲಿ ರಸಗೊಬ್ಬರದ ಕಲಬೆರಿಕೆಯನ್ನ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಂಡು ಗುಣಮಟ್ಟದ ರಸಗೊಬ್ಬರಗಳನ್ನ ಕೊಂಡ್ಕೋಬಹುದು. ಈ ಒಂದು ದಿಕ್ಕಿನಲ್ಲಿ ಕೆಲವೊಂದು ಸುಲಭ ಪರೀಕ್ಷೆಗಳಿಂದ ರಸಗೊಬ್ಬರ ಕಲಬೆರಿಕೆಯಾಗಿದೆಯೇ ಅಥವಾ ನಕಲಿ ಗೊಬ್ಬರನೇ ಅಂತ ಅವರು ತಿಳ್ಕೋಬಹುದು. ರೈತರು ರಸಗೊಬ್ಬರವನ್ನು ಕೊಳ್ಳುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಈ ರಸಗೊಬ್ಬರದ ಚೀಲದ ಬಾಯನ್ನು ಯಂತ್ರದಿಂದ ಹೊಲ್ದಿರಬೇಕಾಗತ್ತೆ. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿಸಿ ಕೊಂಡ್ಕೋಬೇಕು. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವಂಥ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣವನ್ನು ಕೊಡಬಾರದು. ರಸಗೊಬ್ಬರದ ಚೀಲದ ಮೇಲೆ ಕೆಲವೊಂದು ವಿವರಗಳು ಮುದ್ರಿತ ಆಗಿರೋದನ್ನು ಖಚಿತಪಡಿಸ್ಕೋಬೇಕು. ಮೊದಲಿಗೆ ರಸಗೊಬ್ಬರ ಅಂತ ಮುದ್ರಿತವಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡು ಮತ್ತು ರಸಗೊಬ್ಬರದ ಹೆಸರು ಇರಬೇಕಾಗತ್ತೆ. ರಸಗೊಬ್ಬರದಲ್ಲಿರುವಂಥ ಕನಿಷ್ಠ ಶೇಕಡವಾರು ಪೋಷಕಾಂಶಗಳ ವಿವರಗಳು ಇರಬೇಕಾಗತ್ತೆ. ಗರಿಷ್ಠ ಮಾರಾಟ ಬೆಲೆ ಇರಬೇಕಾಗತ್ತೆ. ಗರಿಷ್ಠ ಮತ್ತು ನಿವ್ವಳ ತೂಕ ಅಲ್ಲಿ ಮುದ್ರಿತವಾಗಿರಬೇಕಾಗತ್ತೆ. ರಸಗೊಬ್ಬರದ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟು, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬುಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ಕೂಡ ಇರಬೇಕಾಗತ್ತೆ. ರಸಗೊಬ್ಬರವನ್ನು ಖರೀದಿ ಮಾಡೋದಕ್ಕೆ ನಮೂನೆ M-ನಲ್ಲಿ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿನಲ್ಲಿ ಖರೀದಿ ಮಾಡಿದಂಥ ರಸಗೊಬ್ಬರದ ವಿವರಗಳು ಇರಬೇಕಾಗತ್ತೆ. ಅಲ್ಲಿ ರೈತರ ಸಹಿ ಇರಬೇಕಾಗತ್ತೆ, ಮಾರಾಟಗಾರರ ಸಹಿ ಕೂಡ ಇರಬೇಕಾಗತ್ತೆ. ಇನ್ನು ನಕಲಿ ಮತ್ತು ಕಲಬೆರಿಕೆ ರಸಗೊಬ್ಬರಗಳನ್ನು ಗುರುತಿಸೋದಕ್ಕೆ ಕೆಲವೊಂದು ಸುಲಭವಾದ ವಿಧಾನಗಳಿದ್ದಾವೆ. ಅದರಲ್ಲಿ ಭೌತಿಕ ಪರೀಕ್ಷೆ ಬಹಳ ಮುಖ್ಯವಾದಂಥದ್ದು. ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ, ಆಕಾರ ಮತ್ತು ಗಾತ್ರವನ್ನು ಹೊಂದಿರ್ತವೆ. ಕಣ್ಣಿಗೆ ಕಾಣುವಂತಹ ಬೇರೆ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು. ಹೆಚ್ಚು ಪುಡಿಯಾಗಿರಬಾರ್ದು, ಹಾಗೆಯೇ ಹೆಚ್ಚಿನ ತೇವಾಂಶ ಕೂಡ ಇರಬಾರದು. ಇನ್ನು ನೀರಿನಲ್ಲಿ ಕರಗುವಂಥ ಪರೀಕ್ಷೆಯನ್ನು ಕೂಡ ನಾವು ಕೈಗೊಳ್ಳಬಹುದು. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗ್ತವೆ. ಅಂಥ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವಂಥ ಪದಾರ್ಥ ಏನಾದರೂ ಉಳಿದರೆ ಅದು ಕಲಬೆರಕೆಯಾಗಿದೆ ಅಂತ ನಾವು ತಿಳ್ಕೋಬಹುದು. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಮ್ಯೂರೇಟ್ ಆಫ್ ಪೊಟ್ಯಾಷು, ಸತ್ವಿನ ಸಲ್ಫೇಟು ಮತ್ತು ಮೆಗ್ನೀಷಿಯಂ ಸಲ್ಫೇಟು, ಇವು 100-ಕ್ಕೆ 100 ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು. ಇನ್ನು ನೀರಿನಲ್ಲಿ ಕರಗಿಸಿದಾಗ ಕೆಲವೊಂದು ರಸಗೊಬ್ಬರಗಳು ತಣ್ಣನೆಯ ಅನುಭವವನ್ನು ನೀಡ್ತವೆ. ಈ ತಣ್ಣನೆಯ ಅನುಭವವನ್ನು ನೀಡದೇ ಇದ್ದರೆ ಅಂತಹ ರಸಗೊಬ್ಬರದಲ್ಲಿ ಕಲಬೆರಕೆಯಾಗಿರುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಕ್ಲೋರೈಡು, ಮ್ಯೂರೇಟ್ ಆಫ್ ಪೊಟ್ಯಾಷು, ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟು ಮತ್ತು ಪೊಟ್ಯಾಷಿಯಂ ನೈಟ್ರೇಟು, ಇವು 100-ಕ್ಕೆ 100 ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು. ಇನ್ನು ಬಿಸಿ ಮಾಡುವಂಥ ಪರೀಕ್ಷೆಯನ್ನು ಕೂಡ ನಾವು ಬಳಸ್ಕೋಬಹುದು. ಯೂರಿಯಾ ರಸಗೊಬ್ಬರವನ್ನು ಬಿಸಿ ಮಾಡಿದಾಗ ಅದು ಸಂಪೂರ್ಣವಾಗಿ ಕರಗಿ ನೀರಾಗುತ್ತೆ. ಕರಗದೇ ಇರುವಂಥ ವಸ್ತು ಏನಾದರೂ ಉಳಿದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಂತ ನಾವು ತಿಳ್ಕೋಬಹುದು. ಇನ್ನು DAP ರಸಗೊಬ್ಬರವನ್ನು ನಮ್ಮಲ್ಲಿ ಇರುವಂಥ ಒಂದು ಲೋಹದ ತಗಡಿನ ಮೇಲೆ ಬಿಸಿ ಮಾಡಿದಾಗ DAP ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟ್ಕೊಳ್ತವೆ. DAP ಹರಳುಗಳು ಅರಳದಲ್ಲೇ ತಳಕ್ಕೆ ಅಂಟ್ಕೊಳ್ಳದೇ ಇದ್ದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಥವಾ ಇದು ನಕಲಿ ಗೊಬ್ಬರ ಅಂತ ನಾವು ತಿಳ್ಕೋಬಹುದು. ಇನ್ನು ಪೋಷಕಾಂಶಗಳ ಪರೀಕ್ಷೆಯನ್ನು ಕೂಡ ನಾವು ಮಾಡಬಹುದು. ಅದರಲ್ಲಿ ಈ ಸಾರಜನಕದ ಪರೀಕ್ಷೆಯನ್ನು ಸುಟ್ಟ ಸುಣ್ಣದ ಪರೀಕ್ಷೆ ಮೂಲಕ ನಾವು ಮಾಡಬಹುದು. ಈ ಅಮೋನಿಯಂ ರೂಪದ ಸಾರಜನಕ ಇರುವಂಥ ರಸಗೊಬ್ಬರಗಳನ್ನು ಅಂಗೈನಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸುಣ್ಣದಿಂದ, ಅಂದರೆ ನಾವು ವೀಳ್ಯದಲ್ಲೇ ಅಡಿಕೆ ಜೊತೆಗೆ ಬಳಸ್ಕೊಳ್ಳುವಂಥ ಸುಣ್ಣ, ಇದನ್ನು ಹಾಕ್ಕೊಂಡು ತೀಡಿದಾಗ ಈ ಅಮೋನಿಯಾದ ಘಾಟು ವಾಸನೆ ಬರುತ್ತೆ. ಘಾಟು ವಾಸನೆ ಬರದೇ ಇದ್ದರೆ ಅಂತಹ ರಸಗೊಬ್ಬರ ನಕಲಿ ರಸಗೊಬ್ಬರ ಆಗಿರುತ್ತೆ. ಇದೇ ರೀತಿ 30 ರಸಗೊಬ್ಬರಗಳನ್ನು ನಾವು ಪರೀಕ್ಷೆ ಮಾಡ್ಕೋಬಹುದು. ಉದಾಹರಣೆಗೆ DAP ಡೈ ಅಮೋನಿಯಂ ಫಾಸ್ಫೇಟು, 16-20, 20-20, ಹದಿನೈದು ಹದಿನೈದು ಹದಿನೈದು, ಹದಿನೇಳು ಹದಿನೇಳು ಹದಿನೇಳು, ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು, ಹತ್ತು ಇಪ್ಪತ್ತಾರು ಇಪ್ಪತ್ತಾರು, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು ಮತ್ತು ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟು, ಇವುಗಳನ್ನು ನಾವು ಸುಟ್ಟ ಸುಣ್ಣದ ಪರೀಕ್ಷೆಯಿಂದ ಪರೀಕ್ಷೆ ಮಾಡ್ಕೋಬಹುದು. ಇನ್ನು ರಂಜಕ ಪೋಷಕಾಂಶದ ಪರೀಕ್ಷೆಯನ್ನು ಕೂಡ ಮಾಡ್ಕೋಬಹುದು. ಸ್ವಲ್ಪ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸೂಪರ್ ಫಾಸ್ಫೇಟು ಮತ್ತು ಡಿ ಎ ಪಿ ರಸಗೊಬ್ಬರಗಳಾದರೆ ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಬೇರೆ ಸಾರಜನಕ ಮತ್ತು ರಂಜಕ ಹಾಗೆಯೇ ಸಂಯುಕ್ತ ಗೊಬ್ಬರ ಸಾರಜನಕ ರಂಜಕ ಪೊಟ್ಯಾಶ್ ಸಂಯುಕ್ತ ರಸಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣವನ್ನು ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ಕಂಡುಬರ್ತವೆ. ಹಳದಿ ಬಣ್ಣದ ಕಣಗಳು ಕಂಡುಬರದೇ ಇದ್ದರೆ ಅದು ನಕಲಿ ರಸಗೊಬ್ಬರ ಆಗಿರುತ್ತೆ. ಇನ್ನು ಈ ಪೊಟ್ಯಾಶ್ ಪೋಷಕಾಂಶದ ಪರೀಕ್ಷೆಯನ್ನು ಕೂಡ ನಾವು ಮಾಡ್ಕೋಬಹುದು. ಪೊಟ್ಯಾಶ್ ಅಂಶ ಇರುವಂಥ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಎರಡು ಹನಿ ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ಹಳದಿ ಬಣ್ಣದ ಕಣಗಳು ಕಂಡುಬರ್ತವೆ. ರಸಗೊಬ್ಬರ ನಕಲಿಯಾಗಿದ್ದರೆ ಈ ಕೋಬಾಲ್ಟ್ ನೈಟ್ರೇಟ್ ದ್ರಾವಣದೊಂದಿಗೆ ಹಳದಿ ಬಣ್ಣದ ಕಣಗಳು ಕಂಡುಬರೋದಿಲ್ಲ. ಬರೀ ದ್ರಾವಣದ ಬಣ್ಣ ಕಂಡುಬಂದರೆ ರಸಗೊಬ್ಬರ ನಕಲಿಯಾಗಿದೆ ಅಂತ ನಾವು ತಿಳ್ಕೋಬಹುದು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ ಉಳಿದದ್ದೆಲ್ಲ ಆಮೇಲೆ ಮೊದಲು ಎಲ್ ಐ ಸಿ